gitu. ಇದು ಆಕಾಶವಾಣಿ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ರೈತ ಬಂಧವರೇ, ಈಗ ವೇಳೆ ಸರಿಯಾಗಿ 6:50:40. ಈಗ ರೈತ ಬಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಂದಿನ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ಇಂಧನ ಉತ್ಪಾದನೆಯ ಚಟುವಟಿಕೆಗಳ ಕುರಿತು ಬೇಸಾಯ ತಜ್ಞರಾದ ಡಾ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು, ನಂತರ ಪೇಟೆ ದಾಣೆ ಹಾಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಇನ್ನು ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುತ್ತಾ ಕುಷ್ಟಗಿಯ ನರಸಣ್ಣ ಸೋನಾರ್ ಅವರಿಂದ ರಂಗಗೀತೆಗಳನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ಇಂಧನ ಉತ್ಪಾದನೆಯ ಚಟುವಟಿಕೆಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳ್ತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಾಂಧವರು, ಇತ್ತೀಚೆಗೆ ನೀವೆಲ್ಲ ಕೇಳಿರಬಹುದು, ಜೈವಿಕ ಇಂಧನದ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿಬರ್ತಾ ಇದ್ದಾವೆ. ಸಾಕಷ್ಟು ಮಾಹಿತಿ ಅಲ್ಲಲ್ಲಿ ರೈತರು ಚರ್ಚೆ ಮಾಡೋದುಂಟು. ಏನಿದು ಜೈವಿಕ ಇಂಧನ ಅಂದ್ರೆ, ಜೊತೆಗೆ ಜೈವಿಕ ಇಂಧನ ಉತ್ಪಾದನೆಯನ್ನು ಹೇಗೆ ಮಾಡಬಹುದು, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಜೈವಿಕ ಇಂಧನ ಉತ್ಪಾದನೆ ಮಾಡತಕ್ಕಂತ ಮಾಹಿತಿ ಕೇಂದ್ರ ಎಲ್ಲಿದೆ, ಜೊತೆಗೆ ಜೈವಿಕ ಇಂಧನವನ್ನ ಉತ್ಪಾದನೆ ಮಾಡೋದ್ರಿಂದ ರೈತರಿಗೆ ಯಾವ ರೀತಿ ಲಾಭಗಳಿದಾವೆ, ನಮ್ಮ ಸಮಾಜಕ್ಕೆ ಯಾವ ರೀತಿ ಒಂದು ಲಾಭ ಇದೆ, ಇತ್ತೀಚೆಗೆ ಯಾಕೆ ಈ ಒಂದು ಜೈವಿಕ ಇಂಧನ ಇಷ್ಟು ಮಹತ್ವವನ್ನ ಪಡಿತಾ ಇದೆ ಅಂತಕ್ಕಂತ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ. ಹೇಳಿ ಸರ್, ಮೊದಲನೇದಾಗಿ ಜೈವಿಕ ಇಂಧನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ತಿಳಿಸಿಕೊಡಿ. ಜೈವಿಕ ಇಂಧನ ಅಂದ್ರೆ ನಾವು ಜೀವಿಗಳಿಂದ ತಯಾರ, ನಾವೆಲ್ಲ ನೋಡಿದ್ರ ಹಾಗೆ ಈಗ ಪೆಟ್ರೋಲಿಯಂ ನಾವು ಸಮುದ್ರ ಆದಾಯ ತೆಗಿತೇವೆ, ಸಾಕಷ್ಟು ಅದಕ್ಕೆ ಒಂದು ಪ್ರೊಸೆಸ್ ಇದೆ ಮತ್ತು ಬಹಳಷ್ಟು ಕಾಸ್ಟ್ ಇದೆ. ಆದ್ರೆ ಈ ನಾವು ಜೀವಿಗಳಿಂದ ತಯಾರಿಸೋದು, ಜೀವಿ ಅಂದ್ರೆ ಇಲ್ಲಿ ನಾವು

ಬಿಸ್ನೆಸ್ ಮಾಡಿದಾಗ ಏನಾಗ್ತದೆ, ಅವರಿಗೆ ಒಂದು ಆರ್ಥಿಕ ಮಟ್ಟ ಸುಧಾರಣೆ ಆಗ್ತದೆ. ಮತ್ತೆ ಈ ಬೀಜದಿಂದ ನಾವು ಎಣ್ಣೆ ತೆಗಿತೇವೆ, ಎಣ್ಣೆ ತೆಗೆದಂತ ನಾವು ಏನಾಗ್ಬಾರ್ದು, ಮನೆಯಲ್ಲೇ ಆ ಎಣ್ಣೆಯನ್ನು ಬಳಕೆ ಮಾಡ್ಲಿಕ್ಕೆ ಸಾಧ್ಯತೆ ದೀಪಕ್ಕಾಗಿ. ಈಗ ನಾವೆಲ್ಲ ಹೊರಗೆ ದೀಪಕ್ಕೆ ಎಣ್ಣೆಗೋಸ್ಕರ ನೋಡಿದ್ರೆ 150-180 ರೂಪಾಯಿ ಲೀಟ್ರಿ. ಹೌದು, ಅದನ್ನು ಹೊರಗೆ ನಾವು ಪರಿಚಯ ಮಾಡೋಕ್ಕಿಂತ ಈ ಹೊಂಗೆ ಎಣ್ಣೆದಿಂದ ನಮ್ಮ ಮನೆ ದೀಪವನ್ನ ಹಚ್ಚಬಹುದು. ಈ ದೀಪದಿಂದ ಸಾಕಷ್ಟು ಲಾಭ ಇದೆ. ಇದು ಕಡಿಮೆ ಕಾರ್ಬನ್ ಅಂದ್ರೆ ಇಂಗಾಲ ಅಷ್ಟು ಕಡಿಮೆ ಹೊರಹಾಕುತ್ತದೆ. ಮತ್ತು ಬತ್ತಿ ಅಂದ್ರೆ ದೀಪ ಸಾವಕಾಶ ಉರಿತದೆ. ಮತ್ತು ಕೆಲವೊಂದು ಕಡೆ ಏನಾಗಿದೆ, ಈ ಮಾಸ್ಕಿಟೋ ಅಂತ ಹೇಳಿ ಮಾಸ್ಕಿಟೋ ಕೂಡ ಪ್ರಮಾಣ ಕಡಿಮೆ ಆಗಿದ್ದು ಬಹಳಷ್ಟು ಕೂಡ ವರದಿಯಾಗಿದೆ. ಅದರಿಂದ ಇದು ಸ್ಥಳೀಯವಾಗಿ ದೊರಕುವುದರಿಂದ ಇದರಿಂದ ನಾವು ಯಾವುದೇ ಪರಿಸರಕ್ಕೆ ಹಾನಿ ಆಗುವುದಿಲ್ಲ, ಮತ್ತೆ ಯಾವುದೇ ನಾವು ನಮ್ಮ ಆರ್ಥಿಕ ಮಟ್ಟ ಸುಧಾರಣೆ ಆಗ್ತದೆ. ಮತ್ತು ಇದ್ರ ಈ ಹಂಗೆ ಅಥವಾ ಯಾವ್ದು ನಾವು ಜೈವಿಕ ಇಂಧನ ಅಂದ್ರೆ ಎಣ್ಣೆಯ ಜೊತೆಗೆ ಏನಾಗ್ತದೆ, ಹಂಗೆ ಹಿಂಡಿ ಬರ್ತದೆ. ಹಿಂಡಿಯನ್ನು ನಾವು ಸಾವಯವ ಗೊಬ್ಬರ ಆಗಿ ಉಪಯೋಗಿಸಬಹುದು. ಇದರಲ್ಲಿ ಸಾಕಷ್ಟು ಪೋಷಕಾಂಶ ಇರುತ್ತೆ, ಮಣ್ಣಿನ ಫಲವತ್ತತೆ ಸುಧಾರಣೆ ಆಗ್ತದೆ. ಮತ್ತೆ ಎಲ್ಲೆಲ್ಲೇ ಬಂಜರು ಪ್ರದೇಶ ಇದೆ, ಈಗ ಸಾಕಷ್ಟು ನಾವು ನೋಡ್ತಾ ಇರ್ತೇವೆ ಬಂಜರು ಪ್ರದೇಶ, ಅಂತ ಬಂಜರು ಪ್ರದೇಶದಲ್ಲಿ ಇಂಥ ಗಿಡಗಳು ಹಚ್ಚೋದ್ರಿಂದ ಆಗ್ತದೆ ನಮ್ಮ ಮಣ್ಣು ಮತ್ತು ನೀರು ಸಂರಕ್ಷಣೆ ಆಗ್ತದೆ, ಅಂದ್ರೆ ಕೊಚ್ಚೋದನ್ನು ತಡೆಗಟ್ಟುತ್ತದೆ. ಮತ್ತು ಒಳ್ಳೆಯ ನಾವು ಯಾಕಂದ್ರೆ ಇದೆಲ್ಲ ದ್ವಿದಳ ಧಾನ್ಯಕ್ಕೆ ಸೇರಿದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಕೂಡ ಸುಧಾರಣೆ ಆಗ್ತದೆ. ಮತ್ತೆ ಈ ಎಣ್ಣೆಯಿಂದ ರೈತ ಬಂದವರು ಈಗ ನಾವು ಅಷ್ಟೇ ದೀಪಕ್ಕೆ ಅಷ್ಟೇ ಅಲ್ಲ, ಈಗ ಡಿಸೇಲ್ ತಯಾರು ಮಾಡಬಹುದು. ಈಗ ನಾವು ಈಗಾಗಲೇ ಪೆಟ್ರೋಲಿಯಂ ಬಳಕೆ ಮಾಡಿಕೊಂಡು ಮತ್ತೆ ಪ್ರೊಸೆಸ್ ಮಾಡಿ ಅದನ್ನು ಮಾಡೋಕ್ಕಿಂತ ಬಹಳಷ್ಟು ಪ್ರೊಸೆಸ್ ಇದೆ. ಅದರ ಬದಲಾಗಿ ಇದೇ ನಮ್ಮ ಜೈವಿಕ ಇಂಧನ ಅಂದ್ರೆ ಹೊಂಗೆ ಎಣ್ಣೆಯನ್ನು ನಾವು ಡಿಸೇಲ್ ಆಗಿ ತಯಾರು ಮಾಡಿಕೊಂಡು ನಮ್ಮ ಜಮೀನಲ್ಲಿ ಬೇಕಾದಂತ ಟ್ರಾಕ್ಟರ್ ಆಗಲಿ, ನೀರೆತ್ತುವ ಪಂಪ್ಗಳಾಗಲಿ ಅಥವಾ ಜನರೇಟರ್ಗಳಲ್ಲಿ ಇದನ್ನ ನಾವು ಬಳಸಬಹುದು. ಇವೆಲ್ಲ ಮಾಡೋದ್ರಿಂದ ನಾವು ಸಾಕಷ್ಟು ನಮ್ಮ ಭಾರತ ದೇಶದ ಆಮದ ಮಾಡುವ ಖರ್ಚನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಇವುಗಳಿಂದ ಈ ಅರಣ್ಯ ಪ್ರದೇಶ ಹೆಚ್ಚಿಗಾದಂಗೆ ಆಗ್ತದೆ, ಅವಾಗ ಏನಾಗ್ತದೆ ನಮಗೆ ಈ ಇಂಗಾಲ ಸೂಸುವುದನ್ನು ಅಂದ್ರೆ ಹೊರಗೆ ಹಾಕುವುದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲ ಜೈವಿಕ ಇಂಧನಗಳನ್ನು ನಾವು ಬಳಸೋದ್ರಿಂದ ಈ ಸಾಮಾಜಿಕ ಆರ್ಥಿಕ ಮಟ್ಟ ಸುಧಾರಣೆ ಆಗ್ತದೆ. ಯಾವ ರೀತಿಯಾಗಿ ನಾವು ಈಗ ಮಿಲ್ಕ್ ಫೆಡರೇಷನ್ ಅಂತ ಮಾಡಿದ್ದಾರೆ ಹಾಲು ಉತ್ಪಾದಕರ ಘಟಕ, ಅದೇ ರೀತಿಯಲ್ಲಿ ರೈತ ಬಾಂಧವರು ತಮ್ಮ ತಮ್ಮಲ್ಲಿ ಜಮೀನು ದೊರೆತಕ್ಕಂತ ಹಂಗೆ ಬೀಜಗಳನ್ನು ತಂದು ಒಂದು ಕಡೆ ಕಲೆಕ್ಟ್ ಮಾಡಿ ನೀವು ಸಾಕಷ್ಟು ಕೇಂದ್ರಗಳಿವೆ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ. ಏನಾಗಿದೆ ಒಂದೊಂದು ಜೈವಿಕ ಇಂಧನ ಪ್ರಾತ್ಯಕ್ಷಿಕೆ ಹಾಗೂ ಮಾಹಿತಿ ಕೇಂದ್ರ ಅಂತ ಮಾಡಿದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ. ಮತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ಒಟ್ಟು 3 ಜೈವಿಕ ಉದ್ಯಾನ ಕೇಂದ್ರಗಳು ಅಂತ ಮಾಡಿದ್ದಾರೆ. ಈ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ಗೆ ಜೈವಿಕ ಇಂಧನ ಉದ್ಯಾನ ತಿಂತಿನಿಯಲ್ಲಿ ಇದೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಇದೆ, ಮತ್ತೆ ಈ ಕಡೆ ಬೆಂಗಳೂರು ಸೈಡ್ ಬಂದು ಹಾಸನದಲ್ಲಿ ಜೈವಿಕ ಇಂಧನ ಉದ್ಯಾನ ಮುದೇನೂರಲ್ಲಿ ಇದೆ. ಈ ರೀತಿ 4 ಉದ್ಯಾನಗಳಿವೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಜೈವಿಕ ಇಂಧನ ಪ್ರಾತ್ಯಕ್ಷಿಕ ಹಾಗೂ ಮಾಹಿತಿ ಕೇಂದ್ರಗಳನ್ನು ಮಾಡಿದ್ದಾರೆ. ಅಲ್ಲಿ ನೀವು ಹೆಚ್ಚಿನ ಅಲ್ಲಿ ಸಂಪರ್ಕ ಮಾಡಿಕೊಂಡು ನಿಮ್ಮಲ್ಲಿ ದೊರೆತಕ್ಕಂತ ಹೊಂಗೆ ಆಗಲಿ, ಬೇವು ಆಗಲಿ, ಸುರವನ್ನ ಆಗಲಿ, ಸೀಮರು ಬೀಜಗಳನ್ನು ನೀವು ಅಲ್ಲಿ ಕಲೆಕ್ಟ್ ಮಾಡಿಕೊಟ್ರೆ ನಿಮ್ಗೆ ಸೂಕ್ತವಾದ ಬೆಲೆಯನ್ನು ಅವರು ಕೊಡ್ತಾರೆ. ಈಗ ರೈತರು ಬೆಳೆದಾದ್ರೆ ತಾವು ಬೆಳೆಗಳ ಮಾಹಿತಿ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಜೈವಿಕ ಇಂಧನ ಬೆಳೆಗಳು ಯಾವ್ಯಾವ್ದಾವೆ, ರೈತರು ಬೆಳೆದಾದ್ರೆ ಹೇಗೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ, ಈ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ್ಯಾವ ಒಂದು ಜೈವಿಕ ಇಂಧನ ಬೆಳೆಗಳನ್ನ ಬೆಳಿಬಹುದು ರೈತರು ಅಂತಿರ್ತಾವು? ಈಗ ನಮ್ಮ ಈ ಒಂದು ಬಿಸಿಲು ಈ ನಾಡಿನಲ್ಲಿ ಸಾಕಷ್ಟು ಏನು ಒಂದು ಸಂಶೋಧನೆ ಮಾಡಿ ಏನು ಹೊರ ಬಂದಿದ್ರೆ ಹಂಗೆ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಇಲ್ಲಿ ಹೊಂಗೆ ನಾವು ಎಲ್ಲ ನಮ್ಗೆಲ್ಲ ಎಲ್ಲರಿಗೂ ಚಿರಪರಿಚಿತ, ಯಾಕಂದ್ರೆ ಹೊಂಗೆ ಅಂತಂದ್ರೆ ಹಂದರ ಮರ ಅಂತ ಅಂತೀವಿ. ಅಂದ್ರೆ ಏನಾದ್ರೂ ಒಳ್ಳೆಯ ಮದುವೆ ಕಾರ್ಯಕ್ರಮ ಇದ್ರೆ ಆ ಹೊಂಗೆ ಗಿಡದಿಂದ ಹಂದರ ಆಗ್ತಾ ಇದ್ರು. ಹೌದು, ಮತ್ತೆ ಹೊಂಗೆ ಗಿಡ ಇದ್ರೆ ಮನೆ ಹತ್ರ ಎಲ್ಲ ನೆರಳು ಇರ್ತಿತ್ತು, ತಂಪಾದ ವಾತಾವರಣ ಇರ್ತಿತ್ತು, ಹಂಗೆ ಎಲ್ಲರಿಗೂ ಪರಿಚಿತ. ಅದ್ರ ಬಗ್ಗೆ ಮಹತ್ವ ಗೊತ್ತಿಲ್ಲ. ಈಗ ರೈತ ಬಾಂಧವರು ಹೊಂಗೆ ನಾವು ಪ್ರತಿಯೊಂದು ಎಕರೆಗೆ ಅಥವಾ ನೀವ್ ಏನ್ ಮಾಡಬಹುದು, 5-6 meters ಎಲ್ಲೆಲ್ಲಿ ವೆಸ್ಟ್ ಸ್ಟ್ಯಾಂಡ್ ಇದೆ, 5-6 meters ಒಂದು ಸುತ್ತಲ ನಾವು ಹಂಗೆ ಮರಗಳನ್ನ ಹಾಕ್ಬೇಕು. ಇದು ಇಲ್ಲಿ ಏನಪ್ಪಾ ಅಂದ್ರೆ 4-5 ವರ್ಷಕ್ಕೆ ಅದು ಚೆನ್ನಾಗಿ ಇಳುವರಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಮಾರ್ಚ್ ಇಂದ ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ ಹೂ ಬಿಡುತ್ತೆ. ಈಗ ನೋಡ್ರಿ ಎಲ್ಲ ಹೂವಾಗಿ ಕಾಯಿ ಕಟ್ತಾ ಇದೆ. ಈಗ ಸಾಕಷ್ಟು ರೈತ ಬಂದ್ರು ನೀವು ಎಲ್ಲೆಲ್ಲಿ ಹೊಂಗೆ ಬೀಜಗಳನ್ನು ತೆಗೆದುಕೊಂಡು ನೀವು ಮಾರಾಟ ಕೂಡ ಮಾಡಬಹುದು. ಆಮೇಲೆ ಏನಾಗ್ತದೆ ಇಳುವರಿ ಅದೇ ಈಗಾಗಲೇ 5 ವರ್ಷಕ್ಕೆ ಪ್ರಾರಂಭ ಆಗ್ತದೆ. ಇದರಲ್ಲಿ ಎಣ್ಣೆ ಅಂಶ ಎಷ್ಟಿರುತ್ತೆ ಅಂತಂದ್ರೆ 27-30% ಇರುತ್ತೆ. ಅದ್ರ 100 kg ನಾವು ತಗೊಂಡ್ರೆ 25-30 kg ಅಷ್ಟು ಎಣ್ಣೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇಳುವರಿ ಒಂದು ಗಿಡಕ್ಕೆ ಸುಮಾರು 15-40 kg ಬರ್ತದೆ. ಮತ್ತೆ ಹಂಗೆ ಯಾವ ಗಿಡ ದೊಡ್ಡದಾಗ್ತದೆ ಅವಾಗ ಹೆಚ್ಚಿಗೆ ಹೆಚ್ಚಿಗೆ ನಾವು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಜೈವಿಕ ಇಂಧನವಾಗಿ ಉಪಯೋಗ ಮಾಡ್ಕೋಬಹುದು. ಮತ್ತೆ ಇದನ್ನು ಸಾಬೂನು ತಯಾರಿಕೆಯಲ್ಲಿ ಅಂದ್ರೆ ಇಂಧನ ತಯಾರಾದ್ಮೇಲೆ ಏನ್ ಹೋಯ್ತಲ್ಲ ಬೆಸ್ಟ್, ಇದನ್ನು ಸಾಬೂನು ತಯಾರಿಕೆ ಉಪಯೋಗ ಮಾಡ್ಕೋಬಹುದು. ಇದನ್ನು ಚರ್ಮ ಹದ ಮಾಡಲು ಕೂಡ ಉಪಯೋಗ ಮಾಡ್ಕೋಬಹುದು. ಇದು ಒಂದು ಉತ್ಕೃಷ್ಟವಾದ ಗೊಬ್ಬರ ಕೂಡ. ಇದು ಈಗಾಗಲೇ ಕೆಲವೊಂದು ಕಡೆ ಏನ್ ಮಾಡ್ತಾ ಇದಾರೆ, ಭತ್ತ ಏನು ಪಡ್ಲಿಂಗ್ ಹೊಡ್ತಿರ್ತಲ್ಲ ಆ ಸಮಯದಲ್ಲಿ ಮಂಗೆ ಎಲೆಗಳನ್ನು ಕೂಡ ಹಾಕಿ ಪಡ್ಲಿಂಗ್ ಮಾಡ್ತಾರೆ. ಅಂದ್ರೆ ಮಣ್ಣಿನ ಒಂದು ಫಲವತ್ತತೆ ಸುಧಾರಣೆ ಆಗಿದೆ, ಜಾಸ್ತಿ ಆಗಿದೆ. ಅದಕ್ಕೆ ರೈತ ಬಾಂಧವರು, ಪ್ರತಿಯೊಬ್ಬ ರೈತರು ಒಂದು ತಮ್ಮ ಜಮೀನಲ್ಲಿ ಒಂದು 10-20 ಹೊಂಗೆ ಗಿಡಗಳೇ ಇದ್ರೆ ಮುಂದೆ ತಾವು ಸ್ವಾವಲಂಬಿ ಆಗಿ, ಅಂದ್ರೆ ತಮಗೆ ಬೇಕಾದ ಟ್ರಾಕ್ಟರ್ಗಾಗ್ಲಿ ಪಂಪ್ಗಾಗ್ಲಿ ಈ ಹೊಂಗೆ ಎಣ್ಣೆಯನ್ನ ಅಥವಾ ಡೀಸೆಲ್ ಅನ್ನ ಬಳಕೆ ಮಾಡಬಹುದು. ಇನ್ನು ಈ ಪ್ರದೇಶದಲ್ಲಿ ಸೀಮಾರೋಗ ಕೂಡ ಚೆನ್ನಾಗಿ ಬಂದಿದೆ. ಇದು ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಲ್ಲಿ ಸಂಶೋಧನೆ ಮಾಡಿದರೆ ಇಲ್ಲೂ ಕೂಡ ಈ ನಮ್ಮ ಜೈವಿಕ ಇಂಧನ ಉದ್ಯಾನ ತಿಂತಿನಲ್ಲಿ ಕೂಡ ಸಾಕಷ್ಟು ಚೆನ್ನಾಗಿ ಬಂದಿದೆ. ಇದು ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಫೆಬ್ರವರಿ ತಿಂಗಳವರೆಗೆ ಹೂ ಬಿಡುತ್ತದೆ. ಇದು ಕೂಡ 5-6 ವರ್ಷ ಇದ್ದಾಗ ಇಳುವರಿ ಪ್ರಾರಂಭ ಆಗ್ತದೆ. ಇದರಲ್ಲಿ ಸುಮಾರು ಇಲ್ಲಿ ಎಣ್ಣೆ ಅಂಶ ಬಹಳಷ್ಟು ಇದೆ, ಸುಮಾರು 40-50% ಅಷ್ಟು ಎಣ್ಣೆ ಪ್ರಮಾಣ ಇದೆ. ನಾವೊಂದು ಪ್ರತಿಯೊಂದು ಗಿಡದಿಂದ ಸುಮಾರು 10-25 ಕೆಜಿ ಇಳುವರಿಯನ್ನು, ಬೀಜದ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಔಷಧ ಒಂದು ತಯಾರಿಕೆಗಳು ಬಹಳಷ್ಟು ಉಪಯುಕ್ತ ಇದೆ. ಈಗಾಗಲೇ ಕೆಲವೊಂದು ಕಡೆ ಸಂಶೋಧನೆ ಮಾಡಿದರೆ ಈ ಒಂದು ಸೀಮಾರೂಪ ಬಳಕೆಯಿಂದ ಕ್ಯಾನ್ಸರ್ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಸಂಶೋಧನೆ ನಡೀತಾ ಇದೆ. ಕ್ರಿಮಿ ಕೀಟಗಳ ನಿವಾರಣೆ ಮಾಡುವಂತ ಶಕ್ತಿ ಕೂಡ ಇದೆ, ಮತ್ತು ಒಳ್ಳೆ ಒಂದು ಉತ್ಕೃಷ್ಟವಾದ ಗೊಬ್ಬರ ಕೂಡ ಪಡೆಯಲಿಕ್ಕೆ ಸಾಧ್ಯ ಇದೆ. ಇನ್ನು ಈಗಾಗ ನಾವು ಬೇವು ಇದ್ರೆ ನಾವು ಇದು ಕೂಡ ನಮ್ಗೆ ತಿಳಿದಿರುವಾಗಿ ಇದರಲ್ಲಿ 28-35% ಎಣ್ಣೆ ಅಂಶ ಇರ್ತದೆ. ನಾವು ಸುಮಾರು 10-30 ಕೆಜಿ ಅಷ್ಟು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇದೆ. ಈಗ ನಮಗೆಲ್ಲ ಗೊತ್ತಾಗಿ ಇದನ್ನು ಜೈವಿಕ ಇಂಧನ ಉಪಯೋಗ ಮಾಡ್ಕೋಬಹುದು, ಔಷಧವಾಗಿ ಉಪಯೋಗ ಮಾಡ್ಕೋಬಹುದು, ಕ್ರಿಮಿ ಕೀಟ ನಿವಾರಣೆಗಾಗಿ ಕೂಡ ಉಪಯೋಗ ಮಾಡ್ಕೋಬಹುದು, ಮತ್ತು ಇದೊಂದು ಉತ್ಕೃಷ್ಟವಾದ ಗೊಬ್ಬರ. ಬೇವಿನ ಕಷಾಯ ಈ ಬಳ್ಳಾರಿ ಗಿಳೆ ಮತ್ತೆ ಎಲ್ಲೆಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅವುಗಳನ್ನ ಸಾಕಷ್ಟು ರೈತರು ಇದನ್ನು ಬಳಕೆ ಮಾಡ್ತಾರೆ. ಇನ್ನು ಹಿಪ್ಪೆ ಕೂಡ ನಮ್ಮಲ್ಲಿ ಚೆನ್ನಾಗಿ ಬರ್ತಾ ಇದೆ. ಹಿಪ್ಪೆ ಇದೊಂದು ಇದು ಕೂಡ ಮಾರ್ಚ್ ಇಂದ ಏಪ್ರಿಲ್ ತಿಂಗಳಲ್ಲಿ ಹೂ ಬಿಡುತ್ತದೆ. ನಮ್ಮ ಜೂನ್ ಆಗಸ್ಟ್ ಅಲ್ಲಿ ನಾವು ಇದನ್ನ ಕಾಯಿಯನ್ನು ಕೊಯ್ಲು ಮಾಡ್ಕೋಬಹುದು. ಇದು ಸ್ವಲ್ಪ ಬಹಳ ದಿನವರೆಗೆ 10 ಬೇಕಾಗ್ತದೆ ಚೆನ್ನಾಗಿ ಬರಬೇಕಾದ್ರೆ. ಇದರಲ್ಲಿ 30-35% ಎಣ್ಣೆ ಅಂಶ ಇರ್ತದೆ. ಅಂದ್ರೆ ನಾವು ಪ್ರತಿಯೊಂದು ಗಿಡದಿಂದ 10-40 ಕೆಜಿ ಅಷ್ಟು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇದೆ. ಇದರಿಂದ ಕೂಡ ನಾವು ಸಾಕಷ್ಟು ಸಾಬೂನು ತಯಾರು ಮಾಡಬಹುದು, ಔಷಧಿಯಾಗಿ ಉಪಯೋಗ ಮಾಡ್ಕೋಬಹುದು, ಹಿಂಡಿಯಾಗಿ. ಈ ರೀತಿಯಾಗಿ ಸಾಕಷ್ಟು ಜೈವಿಕ ಇಂಧನ ಬೆಳೆಗಳಿವೆ. ಈ ಜತ್ರಪ್ಪ ಅಂತ ಇದೆ, ಜತ್ರಪ್ಪ ಆದಷ್ಟು ಇಳುವರಿ ಚೆನ್ನಾಗಿ ಈ ಕಡೆ ಈ ಪ್ರದೇಶಕ್ಕೆ ಹೊಂದಿಕೊಂಡಿಲ್ಲ. ಈಗ ನಾವು ಹೊಂಗೆ ಸೀಮಾರೋಗ ಹೆಚ್ಚಿನ ಒಂದು ಗಮನ ಕೊಟ್ಟಾಗ ನಮ್ಮ ಹೆಚ್ಚಿನ ಒಂದು ಆದಾಯ ಪಡಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ನಿಮ್ಮ ವಿಚಾರದಲ್ಲಿ ನಮ್ಮ ರೈತ ಬಾಂಧವರು ಜೈವಿಕ ಇಂಧನದ ಬೆಳೆ ಆದಂತ ಹೊಂಗೆ ಮತ್ತು ಸಿಂಹರೂಪವನ್ನ ಬೇಸಾಯ ಮಾಡಬಹುದು ಅಂತಿರ್ತಾವ? ಇಲ್ಲ, ಡೆಫಿನೆಟ್ ಆಗಿ ಮಾಡಬಹುದು. ಯಾರಾದ್ರೂ ರೈತರು ಸಸಿಗಳು ಬೇಕಾದ್ರೆ ಸಮೀಪದಲ್ಲಿ ಇರ್ತಕ್ಕಂತ ಅರಣ್ಯ ಇಲಾಖೆ ಇದೆ. ಅಂದ್ರೆ ನಮ್ಮ ಜೈವಿಕ ಇಂಧನ ಉದ್ಯಾನ ತಿಂತಿನಲ್ಲಿದೆ. ನೀವಲ್ಲಿ ಬನ್ನಿ, ಅಲ್ಲಿ ಬಂದು ಸುಮಾರು ನಾವು 2013 ಈ ಒಂದು ಜೈವಿಕ ಇಂಧನ ಉದ್ಯಾನ ತಿಂತಿನಿ ಪ್ರಾರಂಭ ಮಾಡಿದೆವು. ಇಲ್ಲಿವರೆಗೆ ಸುಮಾರು 42 ಎಕರೆ ಪ್ರದೇಶ ಇದೆ. ಅಂದ್ರೆ ಇದು ತಿಂತಿನಿಯಲ್ಲಿ ಇರ್ತಕ್ಕಂತ ಜೈವಿಕ ಉದ್ಯಾನವನ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಾ ಇದೆ. ಸಂಪೂರ್ಣವಾಗಿ ಇದೊಂದು ಮಾದರಿ ಒಂದು ಜೈವಿಕ ಇಂಧನ ಉದ್ಯಾನ. ಏನೇನು ಅಲ್ಲಿ ಬೆಳೆಗಳಿದಾವೆ, ರೈತರು ಬಂದ್ರೆ ಏನೇನು ನೋಡಬಹುದು, ಏನೇನು ಒಂದು ಕಾರ್ಯಚಟುವಟಿಕೆಗಳು ನಡೆದಿದಾವೆ ಅಲ್ಲಿ? ಇಲ್ಲಿ ಸುಮಾರು 42 ಎಕರೆ ಪ್ರದೇಶ ಇದೆ ನಮ್ದು. ಅಲ್ಲಿ ಒಟ್ಟು 8 ಸ್ಪೀಸೀಸ್ ಜಾತಿಯ ಗಿಡಗಳನ್ನ ಹಾಕಿದೆವು. ಹಂಗೆ ಇದೆ, ಸಿಮರುಬ ಇದೆ, ಬೇವು, ಹಿಪ್ಪೆ, ನಾಗಸಂಪಿಗೆ, ಸುರಹೊನ್ನೆ, ಹೆಬ್ಬೇವು, ಅರಬೇವು, ಇತರ ಒಟ್ಟು 8 ಜಾತಿಯ ಒಟ್ಟು 8,000 ಸಸಿಗಳನ್ನು ನಾವು ಪ್ರಾತ್ಯಕ್ಷತೆಗಾಗಿ ಹಾಕಿದ್ದೆವು. ಬೇರೆ ಬೇರೆ ಬ್ಲಾಕ್ ಮಾಡಿಕೊಂಡು ನಾವು ಇದನ್ನ ಹಾಕಿದ್ದೆವು ಇಲ್ಲಿ. ಆಮೇಲೆ ಇದ್ರ ಜೊತೆಗೆ ನಮ್ಮಲ್ಲಿ ಏನಿದೆಪ್ಪ, ನರ್ಸರಿ ಕೂಡ ಇದೆ. ಅಂದ್ರೆ ಸಸಿಗಳ ಉತ್ಪಾದನೆ ಕೂಡ ಮಾಡ್ತಾ ಇದ್ದೆವು ಇಲ್ಲಿ. ನಾವು ನಮ್ದು ಕಾರ್ಯಚಟುವಟಿಕೆ ಏನಪ್ಪಾ ಅಂತಂದ್ರೆ ರೈತರಿಗೆ ಹಳ್ಳಿ ಹಳ್ಳಿ ಹೋಗಿ ತರಬೇತಿ ಕೊಡ್ತಾ ಇದ್ದೆ. ತರಬೇತಿ ಕೊಟ್ಟು ಯಾರಾದ್ರೂ ರೈತರು ಸಸಿಗಳನ್ನು ಹಚ್ತಾ ಇದ್ರೆ ಅವರಿಗೆ ಫ್ರೀಯಾಗಿ ಕುಕ್ಕಟ್ಟಾಗಿ ಅವರಿಗೆ ನಾವು ಸಸಿಗಳನ್ನು ಕೊಡ್ತೇವೆ. ಮತ್ತೆ ಅವ್ರಿಗೆ ಏನೇನು ಬೇಕಾದ ಸಲಹೆ ಕೂಡ ನಾವು ಅವ್ರಿಗೆ ಗ್ರಾಮ ಮಟ್ಟದಲ್ಲಿ ಹೋಗಿ ಅದನ್ನ ಸೂಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೆವು. ಅದ್ರ ಜೊತೆಗೆ ಸ್ವಸಹಾಯ ಸಂಘಗಳನ್ನು ಕೂಡ ಮಾಡ್ತಾ ಇದ್ದೆವು. ಯಾಕಂದ್ರೆ ಈಗ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಸ್ವಸಹಾಯ ಸಂಘದವರು ಈ ಹೊಂಗೆ ಬೀಜಗಳನ್ನು ಸಂಗ್ರಹ ಮಾಡಿಕೊಂಡು ನಮ್ಮ ಕೇಂದ್ರಕ್ಕೆ ಕೊಟ್ರೆ ಅವರಿಗೆ 2 ರೂಪಾಯಿ ಇನ್ಸೆಂಟಿವ್ಸ್, ಹೆಚ್ಚಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದೆವು. ನಾವೇನ್ ಖರೀದಿ ಮಾಡ್ತೇವೆ ಅದ್ರ ಮೇಲೆ ಮತ್ತೆ 2 ರೂಪಾಯಿ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೆ. ಅದಕ್ಕೆ ರೈತ ಬಾಂಧವರು, ಹೆಚ್ಚಿನ ಸ್ವಸಹಾಯ ಸಂಘದವರು ಈ ಒಂದು ಹೊಂಗೆ ಬೀಜ ಆಗಲಿ ಸಿಂಹರೂಪ ಬೀಜಗಳನ್ನು ಆಯ್ಕೆ ಮಾಡ್ಕೊಂಡು ನಮ್ಗೆ ಕೊಟ್ರೆ ನಿಮ್ಗೆ ಹೆಚ್ಚಿನ ಒಂದು ಸೂಕ್ತವಾದ ದರವನ್ನು ಕೊಡ್ಲಿಕ್ಕೆ ಸಾಧ್ಯ. ಸಿಂಹರೂಪ ಇರಬಹುದು, ಹೊಂಗೆ ಬೀಜಗಳನ್ನ ಖರೀದಿ ದರ, ಅದು ಹೇಗೆ ಮಾಡ್ತಾ ಇರ್ತೀರಿ? ಮತ್ತು ಎಣ್ಣೆ ಉತ್ಪಾದನೆಯನ್ನ ಮಾಡಿ ಕೊಡ್ತೀರಾ ಬೇರೆ ರೈತರು ಅಥವಾ ಯಾರಾದರೂ ನಮ್ಮ ಸ್ವಸಹಾಯ ಸಂಘದವರು ಕೇಳಿರ್ತಾವ? ಡೆಫಿನೆಟ್ ಆಗಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಇನ್ನ ಈಗಾಗಲೇ ನಮ್ದು 5-6 ಆಗಿದೆ. ಸಾಕಷ್ಟು ನಮ್ಮ ಗಿಡದಲ್ಲಿ ಏನಾಗ್ತದೆ, ಹೊಂಗೆ ಬೀಜಗಳು ಬರ್ತಾ ಇದೆ, ಸಿಂಹರೂಪ ಬರ್ತಾ ಇದೆ, ಅವುಗಳಿಂದ ನಾವು ಎಣ್ಣೆ ಉತ್ಪಾದನೆ ಮಾಡ್ತಾ ಇದ್ವಿ. ನಮ್ಮಲ್ಲಿ ಒಂದು ಎಣ್ಣೆ ಉತ್ಪಾದನೆ ಘಟಕ ಇದೆ, ಅದು ಪ್ರತಿ ದಿವಸ ನಾವು 50 ಲೀಟರ್ ಅಷ್ಟು ಎಣ್ಣೆ ಉತ್ಪಾದನೆ ಮಾಡಬಹುದು. ನಾವು ಎಣ್ಣೆ ತೆಗೆದ ನಂತರ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಡೀಸೆಲ್ ತಯಾರು ಮಾಡ್ತಾ ಇದ್ದೀವಿ. ಡೀಸೆಲ್ ಮಾಡ್ಕೊಂಡು ನಮ್ಮ ಟ್ರಾಕ್ಟರ್ ಆಗಲಿ ನಮ್ಮ ವಾಹನಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಹಾಗೆ ಮತ್ತೆ ಯಾರೋ ರೈತರು, ಈ ಕೆಲವು ರೈತರು ಏನಂತಾರೆ, ಈ ಹಣ್ಣು ತೋಟಗಾರಿಕೆ ಇದ್ದವರು, ಇಲ್ಲ ನಮ್ಮ ನಮ್ಮ ದಾಳಿಂಬೆ ಆಗಲಿ ಪಪ್ಪಾಯ ಆಗಲಿ ಈ ಹೊಂಗೆ ಎಣ್ಣೆ ಹೊಡೆದ್ರೆ ನಮ್ಮ ಕೀಟಗಳ ಬಾಧೆ ಕಡಿಮೆ ಆಗಿದೆ, ಮತ್ತು ಹಣ್ಣುಗಳು ಶೈನಿಂಗ್ ಬರ್ತಾ ಇದೆ. ಸಾಕಷ್ಟು ರೈತರು ಇದನ್ನು ಕೂಡ ಖರೀದಿ ಮಾಡಿ ಉಪಯೋಗ ಮಾಡ್ತಾ ಇದ್ರು. ಮತ್ತೆ ಕೆಲವು ರೈತರು ಈ ಗೊಬ್ಬರ ಹೊಂಗೆ ಹಿಂಡಿ, ಹೊಂಗೆ ಹಿಂಡಿಯನ್ನು ಕೂಡ ಈ ಸಾವಯವ ಗೊಬ್ಬರ ಆಗಿ ಉಪಯೋಗ ಮಾಡ್ತಾ ಇದ್ರು. ಅದಕ್ಕೆ ಆಮೇಲೆ ಕೆಲವು ರೈತರು, ಇಲ್ಲ ನಮ್ಮ ಎಣ್ಣೆ ದೀಪಕ್ಕೆ ಬೇಕಾಗಿದೆ ಅಂತಂದ್ರೆ, ಅಂತ ರೈತರಿಗೆ ನಾವು ಎಣ್ಣೆಯನ್ನ ದೀಪಕ್ಕಾಗಿ ಈಗ 100 ರೂಪಾಯಿ ಲೀಟರ್ ಮಾರಾಟ ಮಾಡ್ತಾ ಇದ್ದೇವೆ. ಈಗ ರೇಟ್ ಜಾಸ್ತಿ ಆಗ್ತದೆ, ಮತ್ತೆ ಜಾಸ್ತಿ ಮಾಡ್ಲಿಕ್ಕೂ ಸಾಧ್ಯತೆ ಇದೆ. ಮತ್ತೆ ಇದ್ರ ಜೊತೆಗೆ ನಮ್ದು ಏನಪ್ಪ, ಸಾಬೂನು ಕೂಡ ತಯಾರು ಮಾಡ್ತಾ ಇದೆ. ಈ ಹೊಂಗೆ ಇದಕ್ಕಂತ ಲಾಸ್ಟ್ಗೆ ಏನ್ ವೇಸ್ಟ್ ಅಂತ ಹೋಗುತ್ತೆ, ಅದರಿಂದ ನಾವು ಗ್ಲಿಸರಿನ್ ಅಂತೇವೆ, ಅದರಿಂದ ನಾವ್ ಏನ್ ಮಾಡ್ತೇವೆ, ಸಾಬೂನು ಕೂಡ ತಯಾರು ಮಾಡ್ತಾ ಇದ್ದೇವೆ. ಮತ್ತೆ ಫಿನೈಲ್ ತಯಾರು ಮಾಡ್ತಾ ಇದ್ದೇವೆ, ಮತ್ತು ಆಮೇಲೆ ಇದು ಜೊತೆಗೆ ಈ ಸ್ಯಾನಿಟೈಸರ್ ಕೂಡ ತಯಾರು ಮಾಡ್ತಾ ಇದ್ದೇವೆ. ಅಂದ್ರೆ ಕೇವಲ ಬರೀ ನಾವು ಎಣ್ಣೆ ಮಾರಾಟ ಮಾಡಿದ್ರೆ ಅಥವಾ ಡಿಸೈಲ್ ಮಾಡಿದ್ರೆ ಲಾಭ ಇಲ್ಲ. ಈ ಜೊತೆಗೆ ಉಪ ಉತ್ಪನ್ನ ಹೊತ್ಕೊಂಡು ಮಾಡಿದಾಗ ಮಾತ್ರ ಏನಿದೆ ಈ ಒಂದು ಬಿಸ್ನೆಸ್ ಬಹಳಷ್ಟು ಲಾಭದಾಯಕ ಇದೆ. ಅಂದ್ರೆ ಎಣ್ಣೆ ಎಣ್ಣೆ ತೆಗೆದು ಡಿಸೈಲ್ ಮಾಡಬಹುದು, ಡಿಸೈಲ್ ಜೊತೆಗೆ ಏನಾದ್ರು ಫಿನೈಲು ಸಾಬೂನು ಮತ್ತು ಈ ಸ್ಯಾನಿಟೈಸರು ಆಮೇಲೆ ಹಿಂಡಿ ಇವನ್ನೆಲ್ಲ ಮಾರಾಟ ಮಾಡಿದ್ರೆ ಡೆಫಿನೆಟ್ ಆಗಿ ರೈತರಿಗೆ ಲಾಭ ಇದೆ. ಈಗ ಒಬ್ರು ಸ್ವಸಹಾಯ ಸಂಘದವ್ರು ಇರ್ಬೋದು ಅಥವಾ ಯಾರಾದ್ರೂ ಒಬ್ಬ ವ್ಯಕ್ತಿ ನಿರುದ್ಯೋಗಿ ಯುವಕರು ಈ ಒಂದು ಜೈವಿಕ ಇಂಧನ ಒಂದು ಉತ್ಪಾದನೆ ಮಾಡತಕ್ಕಂತ ಘಟಕವನ್ನ ಹಾಕಬೇಕಾದ್ರೆ ಎಷ್ಟು ಖರ್ಚಾಗತ್ತ ಸಣ್ಣ ಪ್ರಮಾಣದಲ್ಲಿ ಹಾಕೋದಾದ್ರೆ ಅಂದಾಜಾಗಿ? ಈಗೇನಪ್ಪಾ ಅಂತಂದ್ರೆ ಇದು ಈ ಎಲ್ಲಾ ಕೇಂದ್ರಗಳಲ್ಲಿ ಸಬ್ಸಿಡಿ ಆಗಿ ಇದು ಗವರ್ಮೆಂಟ್ ಸಪ್ಲೈ ಮಾಡಿದೆ. ತಾವು ಉದ್ಯಮಿಯಾಗಿ ಮಾಡ್ಬೇಕಂತಂದ್ರೆ ಕನಿಷ್ಠ ಒಂದು 2 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಘಟಕ ಹಾಕೋಕ್ಕಿಂತ ಈ ಹೊಂಗೆ ಬೀಜಗಳನ್ನ ಸಂಗ್ರಹ ಮಾಡಿದ್ರೆ ಎಷ್ಟು ಲಾಭ ಇದೆ. ಹೌದೌದು, ಬೀಜಗಳು ಬೇಕು, ಬೀಜಕ್ಕಂದ್ರೆ ಎಲ್ಲಿ ಬೀಜಗಳು ಸಿಗ್ತವೆ ಬಟ್ ಜನರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಜನರಿಗೆ ಅದು. ಯಾಕಂದ್ರೆ ನಾವು ಮೊನ್ನೆ ಇದ್ರಲ್ಲಿ ಗುರುಮಠಕಲ್ ಅಂತ ಯಾದಗಿರಿ ಜಿಲ್ಲೆಯಲ್ಲಿ ಇದೆ ತಾಲೂಕದಲ್ಲಿ, ಅಲ್ಲಿ ಏನ್ ಮಾಡ್ತಾರೆ ಎಲ್ಲಾ ಟ್ರೈಬಲ್ ಪೀಪಲ್ಸ್ ಜಾಸ್ತಿ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಎಲ್ಲ ಒಂದು 10 ಕೆಜಿ 20 ಕೆಜಿ ಇದು ಈ ರೀತಿ ತಂದು APMC ಕೊಡ್ತಾರೆ. ಅಲ್ಲಿಂದ ಏನ್ ಮಾಡ್ತಾರೆ ಈ ಆಂಧ್ರಪ್ರದೇಶ ಇವೆಲ್ಲ ಫ್ಯಾಕ್ಟ್ರಿ ಅವ್ರು ಹೋಯ್ತಾರೆ. ಅದೇ ರೀತಿ ಅದನ್ನ ಮಾಡೋದ್ ಬದಲೇ ನಮ್ಮಲ್ಲೇ ಈಗ ತಿಂತೀನಿ ಹೀಗೆ ಅಥವಾ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಕೇಂದ್ರಗಳಿವೆ ಅಂತ ರೈತರು ನಮಗೆ ತಂದು ಕೊಟ್ರೆ ಅವ್ರಿಗೆ ಸೂಕ್ತವಾದ ಹೆಚ್ಚಿನ ಬೆಲೆಯನ್ನು ಕೊಡ್ಬೋದು. ಈಗಾಗಲೇ ಇದೆ ಸ್ವಸಹಾಯ ಸಂಘಗಳಿಗೆ ಇನ್ನೂ 2 ಕೆಜಿ ಹೆಚ್ಚಿನ ಒಂದು ದರದಲ್ಲಿ ಅವನ್ನು ಮಾರಾಟ ಮಾಡಬಹುದು. 2 ರೂಪಾಯಿ ಅವರಿಗೆ ಸಬ್ಸಿಡಿನ ಕೊಡ್ತಾರೆ, ಹೆಚ್ಚಿನ ದರನು ಕೊಡ್ತಿರ್ತಾವೆ, ಹೆಚ್ಚಿಗೆ ದರ ಕೊಡ್ತೇವೆ. ಯಾರಾದ್ರೂ ಇವ್ ಕೊಡ್ತಾ ತಮ್ಮ ಜಿಲ್ಲೆಯಲ್ಲಿ ಒಂದು ಈ ಯಾವ ರೀತಿ ಮಿಲ್ಕ್ ಫೆಡರೇಷನ್ ಇದೆ ಅದೇ ರೀತಿ ಜೈವಿಕ ಇಂಧನ ಫೆಡರೇಷನ್ ಮಾಡ್ಕೊಂಡು ಬೀಜಗಳನ್ನು ಸಂಗ್ರಹ ಮಾಡ್ಕೊಂಡು ನಮ್ಗೆ ಕೊಟ್ರೆ ನಾವು ಎಷ್ಟು ಬೇಕಷ್ಟು ಕ್ವಾಂಟಿಟಿ ನಾವು ಖರೀದಿ ಮಾಡ್ಲಿಕ್ಕೆ ತಯಾರಿದೆ. ಬೇವ್ ಆಗ್ಲಿ, ಹೊಂಗೆ ಆಗ್ಲಿ, ಸಿಮರ್ ಆಗ್ಲಿ, ಎಷ್ಟು ಕೊಟ್ಟರು ಕೂಡ ನಾವು ಸಾಕಷ್ಟು ಸರ್ಕಾರದಿಂದ ಖರೀದಿ ಮಾಡಿ. ಈಗ ನೇರವಾಗಿ ನೀವು ಹೊಂಗೆ ಬೀಜಗಳು ಅಂತಂದ್ರೆ ಅದು ಮೇಲೆ ಹಸ್ಕಿರುತ್ತೆ, ಅದನ್ನ ನೇರವಾಗಿ ಖರೀದಿ ಮಾಡಿದ್ರೆ ಅಥವಾ ಒಳಗಡೆ ಬೀಜ ಇರುತ್ತೆ ಆಕ್ಚುಲಿ ಹೊಂಗೆಯಲ್ಲಿ? ಈಗ ಹೊಂಗೆ ಅಂತಂದ್ರೆ ನಾವು ಅವರು ಅದಕ್ಕೊಂದು ದರ ಬೇರೆ ಬೇರೆ ಇರ್ತದೆ. ಅಕಸ್ಮಾತ್ ಅವರು ಕಾಯಿನೇ ಅಂದ್ರೆ ಕಾಯಿ ದೋಸೆ ಕೊಟ್ರೆ ಅವ್ರಿಗೆ 7 ರೂಪಾಯಿ ಕೆಜಿ ಅಂತ ತೋತೀವಿ. ಬೀಜ ಕೊಟ್ರೆ ಮತ್ತೆ ಹೆಚ್ಚಿನ ದರದಲ್ಲಿ ತೋತಿ, 20-25 ರೂಪಾಯಿ ಈ ರೀತಿ ಹೆಚ್ಚಿನ ದರದಲ್ಲಿ ಕೂಡ ನಾವು ಖರೀದಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಂತ ನೀವು ಹೇಳಿದ್ರಲ್ಲ ಈ ರೀತಿ ಗುರುಮಠಕಲ್ಲಿ ಸಾಕಷ್ಟು ಒಂದು ದೊಡ್ಡ ಬಿಸ್ನೆಸ್ ಇದೆ, ಬಿಸ್ನೆಸ್ ಎಲ್ಲ ಟ್ರೈಬಲ್ ಪೀಪಲ್ಸ್ ಇವೆಲ್ಲ ಎಲ್ಲ ವೆಸ್ಟರ್ನ್ ಜಾಸ್ತಿ ಇದೆಯಲ್ಲ ಅಲ್ಲಿ, ಅಲ್ಲೆಲ್ಲ ಕಲೆಕ್ಟ್ ಮಾಡಿ 20-30 ರೂಪಾಯಿ 30 ಕೆಜಿ ಅವರು APMCಗೆ ಅಂದ್ರೆ ದಲ್ಲಾಳಿಗಳಿಗೆ ಕೊಡ್ತಾರೆ, ಅವರು ಆಂಧ್ರಕ್ಕೆ ಮಾರಾಟ ಮಾಡ್ತಾರ. ಎಂತದ್ದು ನಮ್ಮಲ್ಲಿ ಆದ್ರೆ ಒಳ್ಳೇದಾಗುತ್ತೆ. ಈಗ ನೋಡ್ರಿ ಬೇವಿನ ಬೀಜ ಎಲ್ಲ ಹಳ್ಳಿಯಲ್ಲಿ ಬೇಸಿಗೆಯಲ್ಲಿ ಈಗೆಲ್ಲ ಬೇವಿನ ಬೀಜ ಆರಿಸ್ತಿರ್ತಾರೆ, ಬೇವಿನ ಬೀಜ ಬಂದು ಸೀಸನ್ ಅಲ್ಲಿ ಎಲ್ಲ ಆರಿಸಿ ಮಾರ್ತಾ ಇರ್ತಾರೆ, ದೊಡ್ಡ ದೊಡ್ಡ ಗುಡ್ಡೆ ಹಾಕ್ತಿರ್ತಾರೆ, ಬಾಂಬೆದಿಂದ ಬಂದು ಖರೀದಾರು ಖರೀದಿ ಮಾಡ್ತಿರ್ತಾರೆ ಹಳ್ಳಿಯಲ್ಲ. ಅದೇ ನಿಟ್ಟಿನಲ್ಲಿ ಕೂಡ ನಮ್ಮಲ್ಲಿ ಕೂಡ ನಾವು ಬೇವಿನ ಬೀಜ ಉತ್ಪಾದನೆ ಘಟಕ ಅಂದ್ರೆ ಬೇವಿನ ಹಿಂಡಿ ಬೇವಿನ ಕಷಾಯ ಮಾಡೋ ಘಟಕ ಅಂದ್ರೆ ಯುವಕರು ಮಾಡಬಹುದು, ಸಾಕಷ್ಟು ಸಾಕಷ್ಟು ಪ್ರೋತ್ಸಾಹ ಕೂಡ ಇದೆ ಸರ್ಕಾರ ಇದೆ. ಅದಕ್ಕೆಲ್ಲ ಗವರ್ಮೆಂಟ್ ಏನಪ್ಪ ಹಲವಾರು ಒಂದು ಇದಕ್ಕೆ ಸಬ್ಸಿಡಿ ಸ್ಕೀಮ್ಗಳು ಇರಬಹುದು, ಜೈವಿಕ ಇಂಧನ ಉತ್ಪಾದನೆ ಮಾಡುವಂತ ಯುವಕರು ಮುಂದೆ ಬಂದ್ರೆ ಅದಕ್ಕೆಲ್ಲ ಸ್ಕೀಮ್ಗಳು ಇರಬಹುದು ಸರ್ಕಾರದಿಂದ. ಸಬ್ಸಿಡಿ ಸಾಕಷ್ಟು ಅವರಿಗೆ ಅನುಕೂಲ ಇದೆ, ಮತ್ತೆ ಸಾಕಷ್ಟು ತರಬೇತಿ ಕೂಡ ಕೊಡ್ತೇವೆ. ಯಾರಾದ್ರೂ ನಮ್ಮ ತಿಂತಿನಿಗೆ ಬಂದು ಅದ್ರ ಬಗ್ಗೆ ನೀವು ತರಬೇತಿ ಬೇಕಂದ್ರೆ ತರಬೇತಿ ಕೊಡ್ತೇವೆ. ಎಲ್ಲ ಒಂದು ಸವಲತ್ತುಗಳಿವೆ ನಮ್ಮಲ್ಲಿ, ತರಬೇತಿ ಕೇಂದ್ರ ಕೂಡ ಇದೆ, ಇಲ್ಲಿ ಕೂಡ ಅವಕಾಶ ಇದೆ. ಯಾರಾದ್ರೂ ರೈತ ಬಂದವರು ಬಂದು ಇರ್ತೀನಪ್ಪ ತರಬೇತಿ ತಗೋತೀನಿ ಅಂದ್ರೆ ಒಂದ್ ವಾರ ಮತ್ತೆ 2 ದಿವಸ ತರಬೇತಿ ಪುಕ್ಕಟ್ಟಾಗಿ ಕೊಡ್ತೀವಿ, ನಾವೇನು ಅವರಿಗೇನು ಚಾರ್ಜ್ ಕೂಡ ಮಾಡೋದಿಲ್ಲ. ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಿಂದ ಬರಬೇಕಾದ್ರೆ, ಇದು ಒಂದು ನಿಮ್ಮ ಜೈವಿಕ ಉದ್ಯಾನವನಕ್ಕೆ ಬರಬೇಕಾದ್ರೆ ಸ್ವಲ್ಪ ವಿಳಾಸ ಹೇಳಿ ಹೇಗೆ ಬರಬೇಕು ಇಲ್ಲಿ, ಅದು ಎಲ್ಲಿದೆ ಅನ್ನೋದಂತಕ್ಕಂತ ವಿಚಾರ, ಮತ್ತು ವಿಶೇಷವಾಗಿ ಅಲ್ಲಿ ಏನೇನು ಅಲ್ಲಿ ಅವರಿಗೆ ಅನುಕೂಲತೆಗಳು ಅಥವಾ ನೋಡ್ಲಿಕ್ಕಿರ್ಬಹುದು ಅಥವಾ ಮಾಡ್ಲಿಕ್ಕಿರ್ಬಹುದು, ಏನೇನು ಅಲ್ಲಿ ವ್ಯವಸ್ಥೆ ಆಗತ್ತಂತಿರ್ತಾವ. ಇದು ಜೈವಿಕ ಇಂಧನ ಉದ್ಯಾನ ಸುರಪುರ ತಾಲೂಕಿನ ತಿಂತಿನಿ ಗ್ರಾಮ ಹತ್ರ ಇದೆ. ತಿಂತಿನಿ ಗ್ರಾಮ, ತಿಂತಿನಿ ಕ್ಷೇತ್ರ, ಮೌನೇಶ್ವರ ಕ್ಷೇತ್ರ, ಕ್ಷೇತ್ರ ಎಲ್ಲರಿಗೂ ಗೊತ್ತಿದೆ. ಮೌನೇಶ್ವರ ಕ್ಷೇತ್ರ ಸಮೀಪ ಮಗ್ಗಲೇ ಇದೆ, ಪಕ್ಕದಲ್ಲೇ ಇದೆ. ನಾವು ತಿಂತಿನಿ ಬ್ರಿಡ್ಜ್ ಅಂತ ಕೇಳಿದೀವಿ. ತಿಂತಿನಿ ಬ್ರಿಡ್ಜ್ ಇಂದ ಟುವರ್ಡ್ಸ್ ಗುಲ್ಬರ್ಗ್ ಹೋದ್ರೆ ಅಷ್ಟೇ ಒಂದು 500 meters ಇದೆ. ಅಲ್ಲಿ ಬಲಕ್ಕೆ ಒಳ್ಳೆ ಆಯ್ತು, ನಮ್ಮ ಜೈವಿಕ ಇಂಧನ ಉದ್ಯಾನ ಅಂತ ಎಲ್ಲ ಬೋರ್ಡ್ ಇದೆ, ಕಾಣ್ತದೆ ಎಲ್ಲರಿಗೂ. ಅಂದ್ರೆ ತಿಂತಿನಿ ಮೌನೇಶ್ವರ ಏನ್ ಹೋಗ್ತೇವಲ್ಲ, ಅಲ್ಲಿ ಕೇಂದ್ರ ಇದೆ. ಇಲ್ಲಿ 42 acres ಜಮೀನ್ ಇದೆ. ಎಲ್ಲಾ ತರ ಸಸಿಗಳನ್ನ ಹಾಕಿದ್ದೀವಿ ನಾವು. ಬೇವು, ಬೆಹಂಗೆ, ಸಿಂಹರೂಪ, ಎಲ್ಲಾ ರೀತಿಯ ಸಸಿಗಳಿವೆ. ಆಮೇಲೆ ನರ್ಸರಿ ಇದೆ, ಆಮೇಲೆ ನಮ್ದು ತರಬೇತಿ ಕೇಂದ್ರ ಇದೆ, ಮತ್ತು ನಮ್ದು ಈ ಇಂಧನ ಉತ್ಪಾದನಾ ಘಟಕ ಇದೆ. ರೈತರು ಅದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೋದು. ಮತ್ ನಾವೆಲ್ಲ ಈಗಾಗಲೇ ಹೇಳಿದಾಗೆ ಉಪ ಉತ್ಪನ್ನಗಳು, ಸಾಬೂನು ತಯಾರು ಮಾಡಿಸ್ತೇವೆ, ಫಿನಾಯ್ಲ್ ತಯಾರು ಮಾಡ್ತೇವೆ. ಎಲ್ಲದ್ರ ಬಗ್ಗೆ ಯಾರಾದ್ರು ಮಹಿಳೆಯರು ಬಂದು ಸಾಬೂನು ತಯಾರು ಮಾಡಬೇಕು ಅಂದ್ರೆ ಅವ್ರಿಗೆ ಕೂಡ ನಾವು ಫ್ರೀ ಆಗಿ ತರಬೇತಿ ಕೊಡ್ತೀವಿ. ಯಾವ ಫಿನಾಯ್ಲ್ ಬೇಕಾದ್ರೆ ಅದ್ರ ಬಗ್ಗೆ ತರಬೇತಿ ಕೊಡ್ತು. ಎಣ್ಣೆ, ಡಿಸೈಲ್ ಕೂಡ ತಯಾರು, ಯಾವ ರೀತಿ ತಯಾರು ಮಾಡಬೇಕು ಅದ್ರ ಬಗ್ಗೆ ಕೂಡ ನಾವು ತರಬೇತಿಯನ್ನು ಕೊಡ್ತೇವೆ. ಮತ್ತೆ ಏನಾದ್ರು ಸಸಿಗಳ ಉತ್ಪಾದನೆ ಮಾಡುವಂತದ್ದು, ಯಾವ ರೀತಿ ಗ್ರಾಫ್ಟಿಂಗ್ ಮಾಡುವಂತವು, ಅಂತವೇನಾದ್ರು ಇದ್ರು ಕೂಡ ನಾವು ಇಲ್ಲಿ ಒಂದು ತರಬೇತಿಯನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಒಮ್ಮೆ ನಮ್ಮ ರೈತರಿಗೆ ನಿಮ್ಮ ವಿಳಾಸ ಹೇಳ್ಬಿಡಿ, ನಿಮ್ಮ ಫೋನ್ ಸಂಖ್ಯೆಯನ್ನ. ಯಾರಾದ್ರೂ ಈ ಒಂದು ಜೈವಿಕ ಇಂಧನ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ಪಡ್ಕೊಳ್ದಿರ್ಬೋದು, ಇದ್ರ ಬಗ್ಗೆ ಏನಾದ್ರೂ ಹೆಚ್ಚಿಗೆ ಪ್ರಶ್ನೆಗಳಿದ್ರೆ ನಿಮ್ಮನ್ನ ನೇರವಾಗಿ ಕೇಳಿ ಪರಿಹಾರ ಮಾಡ್ಕೊಳಕ್ಕೆ ನಿಮ್ಮ ಫೋನ್ ಸಂಖ್ಯೆಯನ್ನ ಕೊಡಿ ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ. ರೈತ ಬಂಧುವರು ನಮ್ಮ ನಂಬರ್ ಬರ್ಕೊಳ್ಳಿ, 8 2 1 7 1 7 6 3 6 3 5 3 1 2 1 2. ಜೊತೆಗೆ ರೈತ ಬಂಧುವರು ಎಲ್ಲೇ ತಮ್ಮ ಸಮೀಪ ಎಲ್ಲೇ ಜಿಲ್ಲಾ ಇದ್ರು ಕೂಡ, ರಾಯಚೂರು ಆಗ್ಲಿ, ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೆ, ಅಲ್ಲಿ ಪ್ರಾತ್ಯಕ್ಷಿಕ ಕೇಂದ್ರ ಇದೆ. ಮತ್ತೆ ಹಾಗೆ ಕೊಪ್ಪಳ ಇದೆ, ಕೊಪ್ಪಳ ಅಂದ್ರೆ ಗಂಗಾವತಿಯಲ್ಲಿ ಇದೆ. ಆಮೇಲೆ ಬಳ್ಳಾರಿ ಅಂತಂದ್ರೆ ಹಗರಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಅಲ್ಲಿದೆ. ಆಮೇಲೆ ಈ ಕಡೆ ಬೀದರ್ ಬಂದಾಗ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಅಲ್ಲಿ ಇದೆ. ಆಮೇಲೆ ಗುಲ್ಬರ್ಗ್ ಅಂದ್ರೆ ಗುಲ್ಬರ್ಗ ಯೂನಿವರ್ಸಿಟಿ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಲ್ಲ ಬೇರೆ ಯೂನಿವರ್ಸಿಟಿಯಲ್ಲಿ. ಆಮೇಲೆ ಧಾರವಾಡದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇದೆ. ಈ ರೀತಿ ಯಾರಾದ್ರೂ ರೈತ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ನಮಗೆ ಇದೆಲ್ಲ ಫಂಡ್ ಮಾಡೋದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಬೋರ್ಡ್ ಅಂತಿದೆ, ನಿಗಮ ಬೆಂಗಳೂರಲ್ಲಿ. ಈ KSBDB ಅಂತಾರೆ ಇಂಗ್ಲಿಷ್ ನಲ್ಲಿ. ಈ KSBDB ನೀವು ವೆಬ್ಸೈಟ್ಗೆ ಹೋದ್ರೆ ಸಂಪೂರ್ಣವಾಗಿ ಯಾವ ಕೇಂದ್ರಗಳ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಡಿಟೇಲ್ ಆಗಿ ಆ ಒಂದು ವೆಬ್ಸೈಟ್ ಅಲ್ಲಿ ಸಿಗ್ತದೆ. KSBDB ಬೆಂಗಳೂರು ಅಂತ ಹೊಡೆದ್ರೆ ಎಲ್ಲ ಡಿಟೇಲ್ಸ್ ಆಗಿ ಎಲ್ಲೆಲ್ಲಿ ಕೇಂದ್ರಗಳಿವೆ, ಎಷ್ಟೆಷ್ಟು ಏನೇನ್ ಕಾರ್ಯ ಚಟುವಟಿಕೆ ಇದೆ, ಎಲ್ಲ ಸಂಪೂರ್ಣವಾದ ಮಾಹಿತಿ ಒಂದು ಆ ವೆಬ್ಸೈಟ್ ನಲ್ಲಿ ದೊರೆಯುತ್ತದೆ. ಅಂದ್ರೆ ಕರ್ನಾಟಕ ಸ್ಟೇಟ್ ಬಯೋಡೀಸೆಲ್ ಡೆವಲಪ್ಮೆಂಟ್ ಬೋರ್ಡ್, ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಬೆಂಗಳೂರು. ಈ ವೆಬ್ಸೈಟ್ ಅಲ್ಲಿ ಸಹ ಮಾಹಿತಿ ಸಿಗುತ್ತೆ ಎಲ್ಲ ಸಂಪೂರ್ಣ, ಎಲ್ಲ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಸಿಗ್ತಿಲ್ಲ. ಒಳ್ಳೇದು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು, ಇದುವರೆಗೂ ಜೈವಿಕ ಇಂಧನ, ಅದರ ಮಹತ್ವ, ಉತ್ಪಾದನೆ ಮಾಡೋದು ಹೇಗೆ, ಇದರಿಂದ ಏನೇನು ಅನುಕೂಲತೆಗಳಿದಾವೆ ಅಂತಕ್ಕಂಥ ವಿಚಾರ, ಎಲ್ಲೆಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗತ್ತಂತಕ್ಕಂಥ ವಿಚಾರ ಹೇಳಿದ್ರಿ. ರೈತ ಬಾಂಧವರು ನಾವೆಲ್ಲ ನೋಡ್ತಾ ಇದೀವಿ ಈಗಾಗಲೇ ಒಂದು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ. ಪೆಟ್ರೋಲ್, ಡೀಸೆಲ್ಗೆಲ್ಲ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ, ದೀಪದ ಎಣ್ಣೆಗಾಗಿ ಸಾಕಷ್ಟು ದುಡ್ಡು ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿಕ್ಕೆ ರೈತ ಬಾಂಧವರು ಹಂಗೆ, ಬೇವು ಮತ್ತು ಸಿಂಹರೂಪ ಇಂಥ ಒಂದು ಬೆಳೆಗಳನ್ನ ಬೆಳೆದು ಅಲ್ಪ ಸ್ವಲ್ಪ ಬೀಜಗಳನ್ನ ರೈತರು ಬಳಸಿದ್ರೆ ಖಂಡಿತ ಸಮಾಜಕ್ಕೂ ಒಳ್ಳೇದಾಗತ್ತೆ, ರೈತರಿಗೆ ಆದಾಯ ಬರುತ್ತೆ, ಮತ್ತು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಅನುಕೂಲವಾಗತ್ತೆ. ಒಳ್ಳೇದು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರಿಗೆ ಇದುವರೆಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಎಲ್ಲ ರೈತ ಬಂಧು. ನಮಸ್ಕಾರ. ರೈತ ಬಂಧವರ ಇದುವರೆಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ಇಂಧನ ಉತ್ಪಾದನೆಯ ಚಟುವಟಿಕೆಗಳು ಈ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದರೆ. ರೈತ ಬಂಧವರ ಈಗ ಒಂದು ವಾಣಿಜ್ಯ ಪ್ರಕಟಣೆ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಮತ್ತು हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा